y tú. ಆಕಾಶವಾಣಿ ಕಾರವಾರ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಭೀಮಭಕ್ತಿ. ಭಾಗವತರು ಭವ್ಯಶ್ರೀ ಮಂಡಿಕೋಲು, ಚಂಡೆ ಸುಬ್ರಹ್ಮಣ್ಯ ಭಟ್ ದೇಲಂತ ಮಜಲು, ಮದ್ದಳೆ ಅರವಿಂದಾಚಾರ್ಯ ಮಾಣೀಲ. ಕೇಳಿ ಭೀಮಭಕ್ತಿ ಯಕ್ಷಗಾನ ಪ್ರಸಂಗದಿಂದಾಯ್ದ ಹಾಡುಗಳನ್ನ. ಜಯ ಗಜಾನನ ಜಯ ದಯಾಧನ ಆ

ಸಹಜ ಬಿಡು ಬಿಡಿ ಮಾತನು, ಬಿಡು ಬಿಡು ನೀ ಮಾತನು, ನೀ ಮಾತನು ವನಿತೆಯರ ಚಾಂಚಲ್ಯ ನಿನ್ನೊಳು, ವನಿತೆಯರ ಚಾಂಚಲ್ಯ ನಿನ್ನೊಳು, ಚಾಂಚಲ್ಯ ನಿನ್ನೊಳು ಮನೆಯ ಮಾಡಿದೆ. ಶಿವನ ಮೆಚ್ಚಿಬ ಘನತೆ ನಿನ್ನೊಳ್ ಇಲ್ಲ, ಶಿವನ ಮೆಚ್ಚಿಬ ಘನತೆ ನಿನ್ನೊಳಗಿಲ್ಲೆನಲೋ ಖತಿಯೇರಿ ಒಬ್ಬಿರಿದಾಗ ಅನಿಲ ಜನು ಮೌನವನು ತಳೆದಿರೆ. ಶರಣ ರಕ್ಷಕನಾದರಿಗಲೇ ಬರುವಿಯೋ ನೀ ಬಾರದಿರಲಿ, ಹರಣ ಹೋಗಲಿ ಎನ್ನುತ್ತ ಗದೆಯನ್ನೆಸೆದು ಮಲಗಿದನು. ನಗಧರ ನಾ ಕ್ಷಣ ನಗು ಮೊಗದ್ಯೂತ ಜಗ ನೋಡು ತಲಿರೆ ಪೊಗಳುತ ಭೀಮನ ಜಗ ನೋಡು ತಲಿರೆ ಪೊಗಳುತ ಭೀಮನ ತೆಗೆದಾಕುತ ಮಗುಳಿದ ನಗಧರ ನಾಕ್ಷಣ ನಗು ಮೊಗದಿಂತ ಒಗೆದು ಗದೆಯ ಪಿಡಿ ದೈತಂದ ಕನಸ ಕಂಡಳು ಕೃಷ್ಣೆ ಮನದೊಳಗೆ ಅರಳಿದಳು ಸೊಗಸೇರಿ ತನ್ನಯ ವರಕರಂಗಳ ಮಾಲೆ ತೊಡಿಸುತ್ತ ಮರುತ ಜನ ಕೊಂಡಾಡಿದಳು ಮನದುಂಬೆ ಪದ್ಮಮುಖಿಯೇ ಮನದುಂಬಿ ಪದ್ಮಮುಖಿ ಕರದುಳು ಪರಶುಪಶಾಂಕುಶನಾರಿಗೆ ಹರುಷದಿ ಭಕ್ತರ ಪೊರೆವವಗೆ ಪುರಗಭೂಷಣನ ಕುಮಾರ ಗಜವದಾನನ ಚರಣ ಕಮಲ ಕಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಮಗೆ ಇದುವರೆಗೆ ಭೀಮಭಕ್ತಿ ಯಕ್ಷಗಾನ ಪ್ರಸಂಗದಿಂದಾಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಭವ್ಯಶ್ರೀ ಮಂಡೆಕೋಲು, ಚಂಡೆ ಸುಬ್ರಹ್ಮಣ್ಯ ಭಟ್ ದೇಲಂತಮಜಲು, ಮದ್ದಳೆ ಅರವಿಂದಾಚಾರ್ಯ ಮಾಣಿಲ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಯಾರೆ ಕೂಗಾಡಲಿ, ಯಾರೆ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೆಂಚವ್ವ ಸಣ್ಣ ತಮ್ಮಪ್ಪ ಗೋಳ್ ಕಸಬಾ ಜಂಬಗಿ ಅವರಿಂದ ಚೌಡಿಕೆ ಪದಗಳನ್ನು ಕೇಳಿ. ಅಲಂಕಾರ ಮಾಡುವೆ ಅರಸಿನ ಕೂಕಾಮ ಅಲಂಕಾರ ಮಾಡುವೆ ಹೂವಿನ ಸರ ಮಾಲಿ ಧರಿಸುವೆ ನೀ ತಾಯೇ ಸಿರಿ ಕೊಡ ಜಮದ ಗಣೇಶ ವದ ಸತಿಯಾಳ ನೀ ತಾಯೇ ಸಿರಿ ಕೊಡ ಮೋದಿ ನಲ್ಲಿ ನೋಡು ಕರೆ ಊತ ನಡದಮ್ಮ ನೀ ತಾಯೆ ಸಿರಿ ಕೊಡಮ್ಮ ಶಿವಭಗತರ ಹುಟ್ಟಿ ಬಂದ ತೊಟ್ಟವತಾರ ಅಕ್ಕ ಮಾದೇವಿ ನೀನು ತಂದಿ ಹೆಸರ ನಿರ್ಮಲ ಶೆಟ್ಟಿ ತಾಯಿ ಸುಮಂತ್ ತೊಟ್ಟಿದೆ ಹುಟ್ಟಿ ಶಿಂಗಲ್ಲವರ ನಿಜ ರೂಪ ತೊಟ್ಟಿ ಜಡಿ ಬಿಟ್ಟ ಮಡಿಗೋ ಹಳುಟ್ಟಿ ಅಕ್ಕ ಮಾದೇವಿ ನೀನು ಅಕ್ಕ ಮಾದೇವಿ ಗಂಗಾ ಯಮುನಾ ಗಾಯಮುಖ ತೀರ್ಥ ನಿಂಗ ನೀಡಿ ನಿಂಗಕ್ಕ ಸ್ವಾರ್ಥ ಶರಣ ನಿನ್ನ ಭಕ್ತಿಗೆ ಬೆರತ ಶರಣ ಮರಣ ನೀನೇ ಸ್ವಾರ್ಥ ಅಕ್ಕ ಮಾದೇವಿ ನೀನು ಕಾಡ್ಪತ್ರಿ ಪುಷ್ಪದ ಮಾಲಿ ಹರ ಕೊಪ್ಪರಳಲ್ಲೇ ನರರಿಗೆ ತೋರಿದಿ ಬಾಲಿ ದಾಸನಾದ ದೇಶದ ಮ್ಯಾಲೆ ಅಕ್ಕ ಮಾಲಿ ನೀನು ಬಾಲಿ ಎಳೆಯ ನಾಗರ್ ಒಳವುವ ಸರ್ಪ ಹಣ್ಣಿಗಣ್ಣ ಗೊಂಚಲ ಕಪ್ಪ ಎಳೆಯ ತುಟಿಯ ಒಳವುವ ತಿಳಪ ಅಕ್ಕ ಮಾದೇವಿ ನೀನು ಎಷ್ಟು ಕೈಯಲೆ ನಿಮ್ಮ ಎಷ್ಟು ಒದರಲೆ ನಿಮ್ಮ ಕರುಣುಳ ಕಾಶಿ ಅಕ್ಕ ಮಾದೇವಿ ನೀನು ಬಾರೆ ಅಕ್ಕ ಮಾದೇವಿ ನೀನು ಬಾರೆ ಕದಳಿ ಬಣಕ ಹಾಕೆ ನಿಮ್ಮೆಟ್ಟ ಬತ್ತಿ ಸ್ವಾಮಿ ಬಾಳಿಯ ತೋಟ ಧರ್ಮದೊಳಗಿರಿ ಒಳಗಿಟ್ಟ ಅಕ್ಕ ಮಾದೇವಿ ನೀನು ಬಾರೆ ಕಾಶಿ ಅಕ್ಕ ಮನೆಯಲ್ಲಿ ನೀನು ಬಾರೆ ಬಾಣಿಗೆ ನಿಮ್ಮದೇವ ತಾಯಿ ನಿಮಗೆ ಬಕರಿಗೆ ಆದೇವ ಸಾಯಿ ನೀನು ತಾಯಿ ನಾನು ಕಂದ ಅಪ್ಪಯ್ಯನ ಬಂದು ಕಾಯ ಅಕ್ಕ ಮಾದೇವಿ ನೀನು ಕರಿಯದೆ ನಿನ್ನ ಎಷ್ಟು ಅದರಲೆ ನಿನ್ನ ಕರುಣುಳ ಕಾಶಿ ಅಕ್ಕ ಮಾದೇವಿ ನೀನು ಬಾರೆ ಬಾರ ಎಲ್ಲಮ್ಮ ನೀ ಸಿರಿದೇವ ಅಂಧಕಾರದಲ್ಲಿ ಅಂಬ ನೆನಸಿದಾಳಿ ಕಿ ಒಳದುಂಧಕಾರದಲ್ಲಿ ದುರ್ಗಿಯ ನೆನಸಿದ ನೀಲ ಲೋಚನ ಭೂಪನ್ ಕೆಡಿಸಾಳಿ ಕಿ ಹೌದೌದ ದೇವಿ ಮೂರ ಜಗದ ತಾಯಿ ನಾಗ ಕೇ ಹೌದೌದ ದೇವಿ ಮೂರ